ಪ್ರಹ್ಲಾದ್ ಜೋಶಿ. ಮಾದಕ ವಸ್ತುಗಳ ವಿರೋಧಿ ದಿನ, ವ್ಯಸನಮುಕ್ತ ರಾಜ್ಯ ನಿರ್ಮಾಣ ಸರ್ಕಾರದ ಗುರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ, ಎಲ್ಲರಿಗೂ ಗೃಹಜ್ಯೋತಿ ಯೋಜನೆ ಪ್ರಯೋಜನ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಜ್ಯದಲ್ಲಿ 1 ಲಕ್ಷ ಹೆಕ್ಟೇರ್ ಅರಣ್ಯ ಸಂಪತ್ತು ವೃದ್ಧಿಗೆ ಒತ್ತು, ಸಚಿವ ಈಶ್ವರ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡ್ರಗ್ಸ್ ನಿಮ್ಮನ್ನು ನಿಧಾನವಾಗಿ ಕೊಲ್ಲುತ್ತದೆ. ಮಾದಕ ವಸ್ತುವನ್ನು ತ್ಯಜಿಸಿ ಸಮಾಜಕ್ಕೆ ಮಾದರಿಯಾಗಿ. ಡ್ರಗ್ಸ್ ಸಾವಿಗೆ ನೀಡತೀರಿ ಆಹ್ವಾನ. ಜೀವನವನ್ನು ಪ್ರೀತಿಸಿ ಮಾದಕ ವಸ್ತುವನ್ನಲ್ಲ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ದೇಶಭಕ್ತಿ ಗೀತೆಗಳು. ವೃಂದಗಾನದಲ್ಲಿ ಮೂಡಿಬಂದಿದೆ ಅಂಬಿಕಾ ತನಯದತ್ತ ಅವರ ಈ ರಚನೆ, ದೇವಮಾನವರೆಲ್ಲ ಕಂಡ ಕನಸೇ ಬಾರೆ. ಅಂಬಿಕಾ ತನಯದತ್ತ ಅವರ ಮತ್ತೊಂದು ರಚನೆ ವೃಂದಗಾನದಲ್ಲಿ. ವೇದ ಪುರಾಣವು ವೇದ ಪುರಾಣವು ಆಗ ದೇಶಭಕ್ತಿ ರಚನೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿರಂಗ. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾದ ಅರಣ್ಯ ಈ ಕುರಿತು ನಿವೃತ್ತ ಅರಣ್ಯಾಧಿಕಾರಿಗಳಾದ ಚಂದ್ರಶೇಖರ್ ಆಚಾರ್ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ಗೌಡ. ನಂತರ ಜನಪದ ಸಂಗೀತ ಎಚ್ವಿ ಶ್ರೀನಿವಾಸ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತ್ ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೇಳುಗರೆ, ಇವತ್ತು ನಾವು ನಿವೃತ್ತ ಉಪ ಅರಣ್ಯ ಅಧಿಕಾರಿಯಾದ ಶ್ರೀ ಚಂದ್ರಶೇಖರ್ ಆಚಾರ್ ಅವರ ಜೊತೆಗೆ ಸ್ವಲ್ಪ ಮಾತಾಡೋಣ. ಕೃಷಿಗೆ ಪೂರಕವಾದ ಅರಣ್ಯದ ಕುರಿತು ಇವತ್ತು ಮಾಹಿತಿಯನ್ನ ಅವರು ಮಾಡಿಕೊಳ್ಳಲಿದ್ದಾರೆ. ಚಂದ್ರಶೇಖರ್ ಆಚಾರ್ಯ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆಲ್ಲ ಸ್ವಾಗತ, ಸುಸ್ವಾಗತ. ಹೇಳಿ ಸರ್, ಈಗ ನಮ್ಮ ರೈತ ಬಾಂಧವರು ನಮಗೆ ಆಹಾರ ಬೆಳೆಯನ್ನು ಕೊಡ್ತಾರೆ, ಆ ಆಹಾರವನ್ನೇ ನಾವು ನಂಬಿಕೊಂಡಿದ್ದೇವೆ. ಈ ಆಹಾರ ನಮಗೆ ಇನ್ನೂ ಮುಂದೂ ಕೂಡ ಬೇಕಾಗ್ತದೆ, ನಮಗೆ ಬೇಕು, ನಮ್ಮ ಮುಂದೆ ಬರೋರಿಗೆ ಬೇಕಾಗ್ತದೆ. ಹೌದು, ಪೀಳಿಗೆಗೂ. ಹಾಂ, ಈಗೇನಾಗಿದೆ, ಈ ಪರಿಸರಕ್ಕೆ ಮಾರಕವಾದ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌದೌದೌದು. ಈಗ ಅದು ಯಾವ್ಯಾವ ಹಲವಾರು ಕಾರಣ ಇದೆ, ಹೇಳಬೇಕಾಗಿಲ್ಲ, ಎಲ್ಲ ಗೊತ್ತಿದೆ. ಹೀಗೆ ಅದಕ್ಕಾಗಿ ರೈತ ಬಾಂಧವರು ಬೆಳೆ ಬೆಳೆಯೋದ್ರ ಜೊತೆಗೆ ಆಜುಬಾಜು ಅಥವಾ ತಮ್ಮ ಹೊಲದಲ್ಲಿ, ತಮ್ಮ ಖಾಸಗಿ ಜಮೀನಿನಲ್ಲಿ ಪೂರಕವಾದ ಅಂದರೆ ನೀರಿನ ಏನು ಮಟ್ಟ ಇವತ್ತು ಕಡಿಮೆ ಆಗ್ತಾ ಇದೆ. ಹಾಂ, ಸಸ್ಯದಲ್ಲೂ ಕೂಡ ಕಡಿಮೆ ಒಂದು ನೀರಿನ ಬಳಕೆ ಮಾಡುವಂಥ ಸಸ್ಯಗಳು ರೈತ ಬಾಂಧವರು ಅವರು ತಮ್ಮ ಹೊಲದಲ್ಲಿ ಒಂದು ಬಾವಿ ಇರ್ತದೆ ಅಥವಾ ಒಂದು ಕೆರೆ ಇರ್ತದೆ, ಸಣ್ಣ ಪುಟ್ಟ ಕೆರೆ, ಅದು ಆ ನೀರು ಉಳಿತಾಯ ಆಗಬೇಕು. ಜೊತೆಗೆ ಆಜುಬಾಜು ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸ್ಕೊಂಡು ತಮ್ಮದೇ ಆದ ಒಂದು ಆದಾಯ ಕಂಡುಕೊಳ್ಳೋ ಒಂದು ನಿಟ್ಟಿನಲ್ಲಿ ಯಾವ ಥರ ಒಂದು ಪರಿಸರ ರೈತರು ನಿರ್ಮಾಣ ಮಾಡಿಕೊಳ್ಬೋದು, ಮಾಹಿತಿ ಮಾಡ್ಕೊಳ್ಳಿ. ಬಹಳ ಉತ್ತಮವಾಗಿರತಕ್ಕಂಥ ಪ್ರಶ್ನೆ. ನೋಡಿ, ಈ ರೈತರು ನಮ್ಮ ಪೂಜ್ಯ ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ರು, ಏನು, ಈ ನಮ್ಮ ಭಾರತ ದೇಶದ ಅಭಿವೃದ್ಧಿಗೆ ಬೆನ್ನೆಲುಬೇ ರೈತ. ರೈತನ ಒಂದು ಬೆನ್ನೆಲುಬು ಹೋದರೆ ಇಡೀ ಒಂದು ವ್ಯವಸ್ಥೆನೇ ಏರುಪೇರಾಗ್ತದೆ ಅಂತ. ಆದ್ದರಿಂದ ಈ ರೈತ ಚೆನ್ನಾಗಿದ್ದರೆ ನಮ್ಮ ಒಂದು ಅಭಿವೃದ್ಧಿ ಚೆನ್ನಾಗಿರ್ತದೆ, ಜನಜೀವನನೂ ಸಹ ಉತ್ತಮ ಮಟ್ಟದಲ್ಲಿರ್ತದೆ. ನೋಡಿ, ಈಗ ನಾವು ಎಲ್ಲ ಕಡೆ ಆರೋಗ್ಯನೇ ಕಡಿಮೆ ಆಗಿದೆ, ಅನಾರೋಗ್ಯನೇ ಜಾಸ್ತಿ ಆಗಿದೆ. ಯಾಕಪ್ಪ ಅಂದರೆ, ರೈತನ ಬೆಳೆಯಿಂದ ಬರತಕ್ಕಂಥ ಒಂದು ಇಳುವರಿ ಏನಿದೆ, ಸಸ್ಯರಾಶಿ ಇರ್ಬೋದು, ತರಕಾರಿ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ಮಿಲೆಟ್ಸ್ ಇರ್ಬೋದು, ಅವೆಲ್ಲ ಸಾವಯವ ಗೊಬ್ಬರದಿಂದ ಬರಬೇಕು. ನಮ್ಮಲ್ಲಿ ಏನಾಗಿದೆ, ಸಾವಯವ ಗೊಬ್ಬರನೇ ಕಡಿಮೆ ಹಾಕಿ ಎಲ್ಲ ಕೆಮಿಕಲ್ ರಾಸಾಯನಿಕ ಗೊಬ್ಬರವನ್ನೇ ಜಾಸ್ತಿ ಹಾಕಿದ ಏನಾಗ್ತದೆ, ಭೂಮಟ್ಟ ಒಂದು ಕುಸಿಯುತ್ತೆ. ಆ ಒಂದು ಕ್ವಾಲಿಟಿ ಏನಿದೆ, ಗುಣಮಟ್ಟ, ಭೂಮಿಯ ಗುಣಮಟ್ಟ, ಮೇಲ್ಮೈ ಕುಸಿಯುತ್ತೆ. ನೋಡಿ, ಭೂಮಿಯ ಮೇಲ್ಮೈ ಅಂತ ಕರಿತೀವಿ, ಸರ್ಫೇಸ್ ಸಾಯಿಲ್ ಇದೆಯಲ್ಲ, ಯಾವುದೇ ಒಂದು ಗುಂಡಿ ತೆಗೆದ್ರೆ, ನೀವು ಅಡಿಕೆ ಹಾಕ್ಬೋದು, ತೆಂಗು ಹಾಕಿ ಅಥವಾ ಹೊಂಗೆ ಹಾಕಿ, ಸಾಗುವಾನಿ ಹಾಕಿ, ಸಿಲ್ವರ್ ಹಾಕಿ, ಮಹಾಗನಿ ಹಾಕಿ, ಆಮೇಲೆ ಮಿಲಿಯಾ ಡುಬಿಯಾ ಹೆಬ್ಬೇವು, ಇದು ಭಾಳ ಪ್ರಚಲಿತವಾಗಿ ಬರ್ತಾ ಇದೆ. ಸೊ ಮೇವು ಸಹ ಸಿಗತಕ್ಕಂಥ ದನಕರುಗಳಿಗೆ ಮೇವು ಸಿಗಬೇಕು, ಆಮೇಲೆ ನಮಗೆ ಕಾಂಪೋಸ್ಟ್ ಗೊಬ್ಬರನೂ ಹಾಕಬೇಕು ಅಂತ ಒಂದು ಸಸ್ಯರಾಶಿಗಳನ್ನು ಬೆಳೆಸಿದರೆ ಮಾತ್ರ ಇವತ್ತು ರೈತರಿಗೂ ಚೆನ್ನಾಗಿರ್ತಾನೆ, ಬೆಳೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಅವನಿಗೆ ಮೌಲ್ಯನೂ ಸಿಗುತ್ತೆ. ಅದು ಬಿಟ್ಟು ನಾವು ಆ ಒಂದು ಪರಿಸರ, ಆ ಒಂದು ಹವಾಮಾನ ಗುಣಕ್ಕೆ ಆ ಎಂಡೆಮಿಕ್ ಸ್ಪೆಸೀಸ್ ಅಂತ ಕರಿತೀವಿ, ಅಂದರೆ ಅಲ್ಲಿ ಏನು ಬೆಳೆಯುತ್ತೆ ಈಗ ಹಂಗೆ, ಫಾರ್ ಎಕ್ಸಾಂಪಲ್ ಹುಣಸೆ. ಸೊ ಅಲ್ಲಿ ಆ ಹುಲಸಾಗಿ ಬರ್ತಾ ಇದೆ, ಆ ಸಾಗುವಾನಿ ಬರ್ತಾ ಇದೆ, ಆ ಬೇವು ಬರ್ತಾ ಇದೆ. ಅದು ಬಿಟ್ಟು ಅದಕ್ಕೋಸ್ಕರ ಅಂಥವನ್ನೇ ನಾವು ಸೆಲೆಕ್ಷನ್ ಮಾಡಿ ಹಾಕಬೇಕು. ನಮ್ಮ ಏನು ಸಬ್ಮಿಷನ್ ಆಗ್ರೋ ಫಾರೆಸ್ಟ್ರಿ ಅಥವಾ ಕೃಷಿ ಅರಣ್ಯ ಅಂತ ಕರಿತೀವಿ, ಕೃಷಿ ಅರಣ್ಯ ಅಂತ ಹೇಳಬೇಕು ಅಂತಂದರೆ ಅದು ಬಹಳ ಸಿಂಪಲ್ಲು, ಕೃಷಿಯ ಜೊತೆಗೆ ಅರಣ್ಯದ ಸಸಿಗಳನ್ನು, ಅರಣ್ಯದ ಬೆಳೆಯನ್ನು ಸಹ ಬೆಳಿಬೇಕು. ಬದು ಇರ್ಬೋದು ಅಥವಾ ಖಾಲಿ ಜಾಗ ಇರ್ಬೋದು, ಬಂಜರು ಭೂಮಿ ಇರ್ಬೋದು, ಏನು ಯಾವುದೇ ಸಸಿ ಬರಲಿಲ್ಲಪ್ಪ ಅಂದಾಗ ನಾವು ನಮ್ಮ ಒಂದು ಅರಣ್ಯ ಏನಿದೆ, ಬೆಳೆಗಳಿದ್ದಾವೆ, ಅರಣ್ಯದ ಸಿಗತಕ್ಕಂಥ ಸಸಿಗಳಿದ್ದಾವೆ, ಅದನ್ನು ತೆಗೆದುಕೊಂಡು ಹೋಗಿ ತಾವು ಗುಂಡಿ ತೆಗೆದು, ಏನು ನಮ್ಮೆಲ್ಲ ಪ್ರಿಸ್ಕ್ರಿಪ್ಷನ್ ಇದೆ, ಇಷ್ಟು ಗುಂಡಿ ತೆಗಿಬೇಕು, ಇಷ್ಟು ಅಗಲ ಇರಬೇಕು, ಇಷ್ಟು ಇಂತಿಂಥ ಗೊಬ್ಬರ ಹಾಕಬೇಕು, ಏನು ಹಾಕಬೇಡಿ. ನೀವೊಂದು 60 ಸೆಂಟಿಮೀಟ್ರ್ ಅಂದರೆ ಒಂದಡಿ ಅಥವಾ ಮುಕ್ಕಾಲಡಿ ಗುಂಡಿ ತೆಗೆದು ಆ ಒಂದು ಸಸಿಗೆ ತಕ್ಕನಾಗಿ ಆ ಪಾಲಿಥೀನ್ ಚೀಲದಲ್ಲಿರ್ತಕ್ಕಂಥದ್ದು ಅಥವಾ HDPE ಬ್ಯಾಗ್ನಲ್ಲಿ ಸಸಿಗಳನ್ನು ಕೊಡ್ತಾರೆ ಅರಣ್ಯ ಇಲಾಖೆಯವರು, ಈಗ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ಆದರೆ ಒಂದು ಆತಂಕ ಇದೆ ರೈತರಿಗೆ, ಏನಪ್ಪ ಅಂದರೆ ಇದ್ಕಿದ್ದಂಗೆ ಈ ವರ್ಷ ಸ್ವಾಮಿ ಜಾಸ್ತಿ ಮಾಡಿಬಿಟ್ರಿ ಅಲ್ಲಿ ಇಲಾಖೆಯಿಂದವ ಅಂತ. ಈಗ ಈ 3 ರೂಪಾಯಿ ಇದ್ದಿದ್ದು 20 ರೂಪಾಯಿ ಆಗಿದೆ. ಆದರೆ ಅದೇನೇ ಇರಲಿ, ಮುಂದಿನ ಅದೊಂದು ಯೋಚಿಸ್ಬೇಕು ನಾವು. ಈಗ ನಾವು ಎಲ್ಲ ರಿಯಾಯಿತಿ ದರ ಅಥವಾ ಉಚಿತ ಅಂದಷ್ಟು ನಮ್ಗೆ ಅವನ ಜವಾಬ್ದಾರಿ ತಗೊಳಲ್ಲ. ಅದೇ ಅವನು ಯಾವಾಗ ದುಡ್ಡು ಕೊಡ್ತಾನೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕೊಟ್ಟು ತಂದಿದ್ದೀನಿ ನಮ್ದು ನಮ್ದು ಅಂತ ಬರುತ್ತೆ. ಅವಾಗ ಏನಾಗ್ತದೆ, ಮಕ್ಳು ಮರಿ ಇರ್ಲಿ, ಆಳು ಕಾಳು ಇರ್ಲಿ, ಹೆಂಡತಿ ಇರ್ಲಿ, ಅವ್ರಿಗೆ ಹೇಳ್ತೀವಿ, ಏ ಹುಷಾರು, ಇಷ್ಟು ದುಡ್ಡು ಕೊಟ್ಟು ತಂದಿದೀವಿ, ಹುಷಾರನ್ನ ಹೇಳು, ಹುಷಾರ ಪೋಷಿಸ್ಬೇಕು, ಜೋಪಾನವಾಗಿ ಮಾಡಬೇಕು. ಆದ್ರಿಂದ ಆ ಒಂದು ಇದನ್ನ ಟೆಕ್ನಿಕ್ ಅನ್ನ ತಂತ್ರಾಂಶವನ್ನ ತಿಳ್ಕೊಂಡು ನಾವು ಅಲ್ಲಿ ಏನು ಬೆಳೀತದೆ ಸುತ್ತಮುತ್ತ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹಲಸು, ಸಿದ್ಧ ಹಲಸು ಎಲ್ಲ ಕಸಿ ಮಾಡಿದ ಹಲಸು ಸಿಗ್ತದೆ, ಮಾವು ಸಿಗುತ್ತೆ, ದಾಳಿಂಬೆ, ಶ್ರೀಗಂಧ, ನಿಂಬು, ನಿಂಬು ಕರೆಕ್ಟ್, ಬಹಳ ಒಳ್ಳೇದು ಹೇಳಿದ್ರೆ ಕರಿಬೇವು, ನುಗ್ಗೆ. ಸೊ ನಾವು ಆ ಗಿಡ ಈ ಗಿಡ ಅಂತ ಹೇಳಲ್ಲ, ನಿಮ್ಗೆ ಏನು ಒಂದು ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಒಂದು ಇಳುವರಿ ಕೊಡತಕ್ಕಂತ ಒಂದು ಸಸ್ಯ ರಾಶಿಗಳನ್ನ ಗಿಡಗಳನ್ನ ನೆಡಬೇಕು, ಪೋಷಿಸ್ಬೇಕು. ಮೊದಲೆಲ್ಲ ಏನಿತ್ತು, ಈಗ ನಾವು ಅಕೇಸಿಯಾ, ನೀಲಗಿರಿ, ಸುಬಾಬುಲ್ ಅಂತ ಹೇಳ್ತೀವಿ. ಈಗ ಸುಬಾಬುಲ್ ಈಗ ಅಷ್ಟೇ ಅಲ್ಲ, ಇವು ಕೂಡ ಈಗ ಉಪ ಕಸುಬಿನ ಜೊತೆಗೆ ಬರ್ತವೆ ಇವೆಲ್ಲ. ಹೌದು, ಉಪ ಉತ್ಪನ್ನಗಳು ಕೊಡ್ತವೆ, ಉಪ ಉತ್ಪನ್ನಗಳು ಕೊಡ್ತವೆ. ಬೆಳೆ ತಾವು ಬೆಳ್ಕೊಳ್ಳೋದಲ್ಲದೆ ಇವರಿಂದನು ಈ ಮಾವು ಇರಬಹುದು, ಉಪ ಉತ್ಪನ್ನಗಳು, ಉಪ ಉತ್ಪನ್ನಗಳು ಬಳಸ್ಕೋಬಹುದು, ಉಳಿದಿದ್ದನ್ನೇ ನೀವು ಮಾರ್ಕೊಳ್ಬಹುದು, ಮಾರ್ಕೋಬಹುದು. ನಮಗೆ ನಿಮಗೆ ಸಣ್ಣ ಪ್ರಮಾಣದ ಒಂದು ಆದಾಯ. ಹೌದು, ಈಗ ನೋಡಿ ಬಾಳೆಹಣ್ಣು ತಗೊಳ್ಳಿ, ಒಂದು ಮಾವಿನ ಹಣ್ಣು ತಗೊಳ್ಳಿ, ನಾವು ಹೆಚ್ಚು ಎಷ್ಟು ಬೇಕು ನಮ್ಮ ಸಂಸಾರಕ್ಕೆ, ಬಹಳ ಜಾಗ ಬೇಕಾಗ. ಹಾಗೆ ಆಮೇಲೆ ಕಿಚನ್ ಗಾರ್ಡನ್ ಅಂತ ಕರಿತೀವಿ, ವರ್ಟಿಕಲ್ ಗಾರ್ಡನ್ ಅಂತ ಕರಿತೀವಿ. ಈಗ ಯಾರಿಗೂ ಹೆಚ್ಚಿನ ತಿಳುವಳಿಕೆ ಬರ್ತಾ ಇದೆ ಸ್ವಾಮಿ, ಏನು ಎಲ್ಲ ಈಗ ರೇಡಿಯೋ ಇದೆ, ಆಮೇಲೆ ಟಿವಿ ಚಾನೆಲ್ಗಳಿದಾವೆ, ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ವಾರಪತ್ರಿಕೆ, ದಿನಪತ್ರಿಕೆಗಳು, ಮಾಹಿತಿ ಕೊರತೆ ಯಾರಿಗೂ ಇಲ್ಲ. ಆಮೇಲೆ ಕೃಷಿ ಇಲಾಖೆ ಇದೆ, ಅರಣ್ಯ ಇಲಾಖೆ ಇದೆ, ಎಲ್ಲಾ ಕಡೆನೂ ಅರಣ್ಯ ಇಲಾಖೆ ಇದೆ, ಎಲ್ಲಾ ಕಡೆ ಕೃಷಿ ಸಹಾಯಕರು ಇದ್ದಾರೆ, ನಮ್ಮ ಸೋಷಿಯಲ್ ಫಾರೆಸ್ಟ್ರಿ ಇದೆ. ಸರ್ಕಾರ ಕೂಡ ಈಗ ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಇಸ್ರೇಲಿಗೆ, ಚೈನಾಗೆ, ವಿದೇಶಗಳಿಗೆ ಹೋಗಿ ಕೂಡ ಈ ರೈತರಿಗೆ ಮಾಹಿತಿ, ಪೂರಕವಾದ ಮಾಹಿತಿಯನ್ನ ತಂದು ಕೊಡ್ತಾ ಇದೆ. ಕರೆಕ್ಟ್, ತಂತ್ರಾಂಶವನ್ನ ನಾವು ಅಲ್ಲಿಂದ ತರ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಫ್ರಾನ್ಸ್, ಜಪಾನ್, ಬ್ರೆಜಿಲ್. ಈಗ ಅಷ್ಟೇ ಅಲ್ಲ ಸರ್, ಈಗ ಕೃಷಿ ಉಪಕರಣಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ನಮ್ದು ಏನು ಗೋ ಸಂಪತ್ತು ಕಡಿಮೆ ಆಗಿದೆ, ಗೋವಿನ ಮೂಲಕ ಇದು ನಾವು ಉಳುಮೆ ಮಾಡೋದೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿ ಈಗ ಉಪಕರಣಗಳು ಕೂಡ ಬಂದಿದ್ದಾವೆ. ರೈತರು ಅದರಿಂದ ತಾವು ಏನು ಈ ಒಂದು ಲೇಬರ್ ಸಂಖ್ಯೆನ ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡಬಹುದು. ಈಗ ಮೊದ್ಲೇನಿತ್ತು, ಇವನೇ ಉತ್ತು ಬೆಳೆದು ನೇಗಿಲು ಯೋಗಿ ಅಂತ ಕರಿತಿದ್ದು, ನೇಗಿಲನ್ನ ಉತ್ತು ಅದು ನೀವು ಎತ್ತಿನ ಗಾಡಿ ಬಂಡಿಗಳೆಲ್ಲ ತಗೋ, ಈಗ ಯಾವುದು ಇಲ್ಲ ಅದು. ಈಗ ಎಲ್ಲ ತಂತ್ರಾಂಶ ಯಂತ್ರಗಳೆಲ್ಲ ಜಾಸ್ತಿಯಾಗಿ ನಮ್ಗೆ ಈಗ ನಾವು ಮಾತೇತರೀಗ ಟಿಲ್ಲರ್ ಸಿಗುತ್ತೆ, ಜೆ ಸಿ ಬಿ ಇದೆ, ನಾವು ಇದನ್ನು ಆದರೂ ಹೆಚ್ಚು ನಾವು ಬಳಸು ಅಂತ ಹೇಳಲ್ಲ. ಅರಣ್ಯದ ಸಮೀಪದಲ್ಲಿ ಆಕ್ಚುಲಿ ಅವನ್ನೆಲ್ಲ ಬಳಸಬಾರ್ದು. ಆದರೂ ಸಹ ಏನು ಒಂದು ಜೆ ಸಿ ಬಿನಲ್ಲಿ ಟಿಲ್ಲರಲ್ಲಿ ನಾವು ಗುಂಡಿ ತೆಗಿತೀವಿ, ತೊರೆ ಮಾಡ್ತೀವಿ, ಅದು ಭೂಮಿಯನ್ನು ಒಂದು ಇದನ್ನು ಸೀಳುತ್ತೆ, ರಿಪ್ ದ ಸಾಯಿಲ್ ಅಂತ ಕರಿತೀವಿ. ಅವಾಗ ಏನಾಗ್ತದೆ, ಹೆಚ್ಚು ಹೆಚ್ಚು ಒಂದು ಪೋಷಕಾಂಶಗಳು ಮತ್ತು ನೀರನ್ನ ಜಾಸ್ತಿ ತಗೊಳ್ಳುತ್ತದು, ಅವಾಗ ಗಿಡಗಳು ಚೆನ್ನಾಗಿ ಬರ್ತವೆ. ಆದ್ರಿಂದ ನೋಡಿ, ನಮ್ಮಲ್ಲಿ ಸುಮಾರು ಯೋಜನೆಗಳಿದೆ, ಇದು ಕೆ ಎ ಪಿ ವೈ ಅಂತ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇರ್ಬೋದು, ಸಬ್ಮಿಷನ್ ಆನ್ ಆಗ್ರೋ ಫಾರೆಸ್ಟ್ರಿ ಇರ್ಬೋದು, ಸೋಷಿಯಲ್ ಫಾರೆಸ್ಟ್ರಿ, ಕೃಷಿ ಅರಣ್ಯ, ಫಾರಂ ಫಾರೆಸ್ಟ್ರಿ. ಸೊ ಇವೆಲ್ಲ ನೋಡಿ, ನಮ್ಮ ಒಂದು ಅಂಕಿಅಂಶಗಳ ಪ್ರಕಾರ 60% ಭಾಗ ಏನು ಟಿಂಬರ್, ಈಗ ನಾವು ಗೃಹ ಒಂದು ಮನೆ ಕಟ್ಟಲಿಕ್ಕೆ ಟಿಂಬರ್ ಯೂಸ್ ಮಾಡ್ತಾ ಇದೀವಿ, ಕೃಷಿಯಿಂದ ಬರ್ತಾ ಇದೆ. ಅರಣ್ಯದಿಂದ 40% ಮಾತ್ರ, ಏನು ಡಿಪೋ ಇದೆ ಸರ್ಕಾರಿ ಡಿಪೋಗಳಿಂದ ಜಾಸ್ತಿ 40% ಮಾತ್ರ ಬರ್ತಾ ಇದೆ. ಆದ್ರೆ ಅರಣ್ಯ ಇರೋದೇ ಜಾಸ್ತಿ ಮರಗಳಲ್ಲಿ, ಅಲ್ಲಿ ಮರಗಳು ಅಲ್ಲೇ ಇದಾವೆ, ಅಲ್ಲೇ ಇದಾವೆ. ಆದ್ರೆ ನಾವು ಅದಕ್ಕೆ ಸುಪ್ರೀಂ ಕೋರ್ಟ್ ಇಂದ ಬ್ಯಾನ್ ಇದೆ, ಹಸಿ ಮರಗಳು ಕಡಿಬಾರ್ದು ಅಂತ. ಆಮೇಲೆ ರೈತರು ದಯವಿಟ್ಟು ತಿಳ್ಕೋಬೇಕು, ಒಂದು ಏನು ಸಾಮಾಜಿಕ ಅರಣ್ಯ ಗ್ರಾಮಾರಣ್ಯ ಸಮಿತಿ ಇದೆ, ಜಂಟಿ ಅರಣ್ಯ ಯೋಜನೆ ಮತ್ತು ಪ್ರೋತ್ಸಾಹ ಯೋಜನೆ ಅಂತ ಇದಾವೆ, ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ. ಇದರಲ್ಲೂ ಸಹ ಗ್ರಾಮಾರಣ್ಯ ಸಮಿತಿ, ಪರಿಸರ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿಕೊಂಡು ತುಂಬಾ ಚೆನ್ನಾಗಿ ಉಪಯೋಗ ಪಡ್ತಾ ಇದ್ದಾರೆ. ಸರ್ಕಾರದಿಂದ ಏನೇನು ಸವಲತ್ತು ಬರುತ್ತೆ ಅದನ್ನೆಲ್ಲ ಮನೆ ಕಟ್ಟಲಿಕ್ಕೆ ಒಂದು ಸಲಕರಣೆ ಅಥವಾ ಮೆಟೀರಿಯಲ್ಸ್ ಕೊಡ್ತಾರೆ ಸರ್ಕಾರದಿಂದ. ಆಮೇಲೆ ಅವನಿಗೆ ಎಲ್ ಪಿ ಜಿ ಇದು ಕೊಡ್ತಾನೆ, ಗ್ಯಾಸ್ ಕೊಡ್ತಾರೆ. ಸೊ ಇಂಥ ಒಂದು ಅತ್ಯಮೂಲವಾಗಿರತಕ್ಕಂಥ ಸೋಲಾರ್, ಈಗ ನೋಡಿ ಪರ್ಯಾಯ ವ್ಯವಸ್ಥೆ ಪ್ರಕಾರ ನಮ್ಮ ಏನು ಸೌರಶಕ್ತಿ ಪ್ಯಾನಲ್ಲು ಇದು ಕೊಡ್ತೀವಿ, ಸೋಲಾರ್ ಫೆನ್ಸ್ ಕೊಡ್ತೀವಿ, ಎಲ್ಲ ಸಬ್ಸಿಡಿ ಇದೆ. ಆಮೇಲೆ ಒಂದು ಬಿದಿರು ಬೆಳೆಯೋಕೆ ಒಂದು ಹೆಕ್ಟ್ರಿಗೆ 50,000 ಸಬ್ಸಿಡಿ ಕೊಡ್ತೀವಿ ಒಬ್ಬ ರೈತನಿಗೆ. ಆದ್ದರಿಂದ ಇಂಥ ಯೋಜನೆಗಳನ್ನೆಲ್ಲ ನೀವು ಒಂದು ಪಕ್ಕದ ಸಮೀಪದ ಅರಣ್ಯ ಇಲಾಖೆಗೆ ಹೋದರೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಕೃಷಿ ಇಲಾಖೆಗೆ ಹೋಗಿ, ಹಾರ್ಟಿಕಲ್ಚರ್ಗೆ ಹೋಗಿ, ಸೆರಿಕಲ್ಚರ್ಗೆ ಹೋಗಿ, ಫಿಶರೀಸ್ಗೆ ಹೋಗಿ. ಸೊ ಆದ್ದರಿಂದ ತಮ್ಮ ಜೀವನ ಮಟ್ಟವನ್ನು ಕೃಷಿಗೆ ಒಂದು ನೋಡಿ, ಈಗ ಈಗ ಮೊದಲು ಈಗ ಈರುಳ್ಳಿ ಬೆಲೆ, ಆಲೂಗಡ್ಡೆ ಬೆಲೆ ಎಲ್ಲ ಕುಸಿತಾ ಇದೆ. ಟೊಮೆಟೊ ಒಂದು ಕಾಲದಲ್ಲಿ 80 ರೂಪಾಯಿ 120 ರೂಪಾಯಿ ಇತ್ತು, ಇವತ್ತು 8 ರೂಪಾಯಿ ಕೆಜಿ ಕೇಳೋರಿಲ್ಲ. ನಮಗನ್ಸುತ್ತೆ ಅವಾಗ, ಛೇ ರೈತನಿಗೆ ಎಷ್ಟು ಕಷ್ಟಪ್ಪ, ಎಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ಇಷ್ಟು ಸೊಪ್ಪು ಕೊಡ್ತಾನೆ. ಮೊದಲೆಲ್ಲ 30 ರೂಪಾಯಿ 40 ರೂಪಾಯಿ ಇತ್ತು ಈರುಳ್ಳಿ ಬೆಂಬಲ ಬೆಲೆ. ಏನೇ ನಾವು ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಿಸಿದ್ರು ಸಹ, ಆದರೆ ತಮ್ಮ ಒಂದು ಪ್ರತಿಫಲಕ್ಕೆ ತಕ್ಕನಾಗಿ ಅವನಿಗೆ ಬೆಲೆ ಸಿಗ್ತಾ ಇದೆಯಾ ಅಂತ ಒಂದು ಇದನ್ನು ಬೆಳೆಗಳನ್ನು ಬೆಳೆಸಬೇಕು. ತಮ್ಮ ಒಂದು ವರಮಾನದ ಜೊತೆಗೆ ಸ್ವಾವಲಂಬಿಯಾಗಿರಬೇಕು. ಹೌದು, ಮುಖ್ಯ ಏನಪ್ಪಾ ಅಂದರೆ ಸ್ವಾವಲಂಬಿಯಾಗಿರಬೇಕು, ಸೆಲ್ಫ್ ಸಫಿಷಿಯಂಟ್ ಅಂತ ಕರಿತೀವಿ. ರೈತ ಇವತ್ತು ನೆಮ್ಮದಿಯಾಗಿದ್ರೆ ಜನ ನೆಮ್ಮದಿಯಾಗಿ, ಜನ ನೆಮ್ಮದಿ ಆಯ್ತು, ದೇಶ ನೆಮ್ಮದಿಯಾಗಿರ್ತದೆ. ರೈತ ತಾವು ಗೌರವಯುತವಾಗಿ ಅವನು ಬದುಕಬೇಕು ಸರ್. ಹೌದು ಖಂಡಿತ. ಅಂದ್ರೆ ಯಾವುದೇ ದೇಶದ ಒಂದು ಆದಾಯ ಎಲ್ಲಿ ಎಷ್ಟು ಬೇಕಾದ್ರೆ ಬಿದ್ದು ಹೋಗ್ಲಿ, ಆದ್ರೆ ಹೊಟ್ಟೆಗೆ ಸ್ವಲ್ಪ ನೀವು ತುಂಬಿಸ್ತಾ ಇದ್ದಾನಲ್ಲ ರೈತ ಅಂದ್ರೆ ಆದರೆ ಸುಭಿಕ್ಷವಾಗಿರ್ತದೆ. ಒಂದು ಸಂತೋಷ ನೋಡಿ ಸರ್, ಒಂದು ಸಂತೋಷದ ವಿಷಯ ಅಂದ್ರೆ ಯಾರು ತೀರಾ ಬಡತನದ ರೇಖೆಯಿಂದ ಕೆಳಗಡೆ ಯಾರು ಇಲ್ಲ. ಮೊದಲೆಲ್ಲ ಊಟಕ್ಕೆ ಬಹಳ ಕಷ್ಟಪಡ್ತಾ ಇದ್ರು, ಕೂಲಿ ಮಾಡಿದ್ರು ಸರ್. ಯಾಕಂದ್ರೆ ಬಹಳ ವರ್ಷ ಅಲ್ಲ, ಈಗ ಸ್ವತಂತ್ರ ಪೂರ್ವ ತನಕ ಬ್ರಿಟಿಷರು ಎಲ್ಲ ದೋಚಿಕೊಂಡು ಒಳ್ಳೆ ಹೊಡೆದು ನಮ್ಮ ದೇಶ ಪರಕೀಯ ದಾಳಿಯಲ್ಲಿ ಹೋಯ್ತು. ಆಗ ನಾವು ಅದನ್ನ ಮತ್ತೆ ಪುನರ್ಜೀವನ, ನಮ್ಮ ರೈತ ಬಾಂಧವರು ಮಾಡಿ ಎಲ್ಲ ಜನ ಸೇರಿ ತಂತವಾಗಿ ನಮ್ಮ ರಾಜಕೀಯ ಸಲಹೆ ಸೂಚನೆ ಮುಖಂಡರು ಕೂಡ ಮುಂದೆ ಬಂದು ಇದೇ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಸಂತೋಷದ ವಿಷಯ ನಮ್ಮ ಹಿರಿಯರು ಮಾಡಿದ್ದೆ. ಈಗ ಆದಷ್ಟು ಜಯಂತಿ ಗ್ರಾಮ, ಗ್ರಾಮ ಸುಭಿಕ್ಷ, ರಾಮರಾಜ್ಯ ಅಂತ ಏನೆಲ್ಲ ಹೇಳ್ತೀವಿ, ಕೆಲವು ಕಡೆ ಚೆನ್ನಾಗಿದೆ ಸರ್. ಇದಕ್ಕೆ ಸಂಘಟಿತ ಆಗ್ಬೇಕು, ರೈತರೆಲ್ಲ ಸಂಘಟನೆ ಆಗ್ಬೇಕು. ಆಮೇಲೆ ತಮಗೆ ಬೆಂಬಲ ಬೆಲೆ ಸಿಗುತ್ತಾ ಸರ್ಕಾರಕ್ಕೆ ಒಂದು ಕೇಳೋ ಒಂದು ಪ್ರಶ್ನೆ ಹಾಕೋ, ಒಂದು ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಹಾಕೋ ಒಂದು ಧೈರ್ಯ ತೋರಿಸ್ಬೇಕು. ಅಲ್ಲ, ಇಲ್ಲಿ ರೈತ ಬಾಂಧವರು ಕೊಡುಗೆ ದೊಡ್ಡದಿದೆ ಸರ್, ದೊಡ್ಡದಿದೆ. ಯಾಕಂದ್ರೆ ಕೆಲವೊಂದು ದೇಶಗಳು ಈಗಾಗಲೇ ಆಹಾರದ ಪ್ರಮಾಣನೇ ಕಡಿಮೆ ಆಗ್ಬಿಟ್ಟಿದೆ. ಆಹಾರಕ್ಕಾಗಿ ದುಡ್ಡನ್ನ ಖರ್ಚು ಮಾಡ್ತಾ ಇದೆ, ಆಹಾರ ಹಾಹಾಕಾರ ಜಾಸ್ತಿ ಆಗಿದೆ. ಯಾಕೆ ನಮ್ಮಲ್ಲೇ ತಗೊಳ್ಳಿ, ಸುತ್ತಮುತ್ತಲ ಶ್ರೀಲಂಕಾ ತಗೊಳ್ಳಿ, ಈಗ ಏನಾಗಿದೆ ಎಲ್ಲ ಕಡೆನೂ ಆಹಾಕಾರ ಜಾಸ್ತಿ ಆಗಿದೆ. ಈ ಪಾಕಿಸ್ತಾನ ತಗೊಳ್ಳಿ, ಬೇರೆ ಎಲ್ಲೂ ಆಹಾರ ಇಲ್ಲ. ಈಗ ಅದು ಬಹಳ ಮುಖ್ಯ, ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಹಂಗಾಗಿ ಈಗ ಪ್ರಾಮಾಣಿಕವಾಗಿ ದುಡಿಮೆ ಮಾಡಂತ ರೈತರಿಗೆ ಅವ್ರು ನೆಮ್ಮದಿ ಆಗಿರ್ಬೇಕು, ನೆಮ್ಮದಿ ಇರ್ಬೇಕು. ಆಗ ಮಾತ್ರ ಸುಭಿಕ್ಷ ನೆಮ್ಮದಿ ಆಗಿರ್ಬೇಕಂದ್ರೆ ಸರ್, ಅವರು ತಮ್ಮ ಹೊಲದಲ್ಲಿ ನೀರಿನ ವ್ಯವಸ್ಥೆ ಬೇಕು, ಮತ್ತೆ ಶುದ್ಧವಾದ ಒಂದು ಗೊಬ್ಬರ, ಬೀಜಗಳು, ಮತ್ತೆ ಅದು ನಿಮ್ಮ ಆಜುಬಾಜು ಆರೋಗ್ಯ, ಆರೋಗ್ಯ ಅರಣ್ಯ ಉಪಯುಕ್ತವಾದ ಸಸ್ಯಗಳು ಬೇಕಾಗ್ತವೆ. ಹೌದೌದು. ಈಗ ನೋಡಿ, ಎಲ್ಲಾ ಕಡೆನೂ ಜನರಿಗೆ ಜನಸ್ನೇಹಿ, ಈಗ ನಾವು ಅರಣ್ಯ ತಗೊಳ್ಳಿ, ಪೊಲೀಸ್ ತಗೊಳ್ಳಿ, ಕೃಷಿ ತಗೊಳ್ಳಿ, ಎಲ್ಲ ಜನಸ್ನೇಹಿನೇ, ಜನಪರರಾಗಿದ್ದೀವಿ. ಆದ್ದರಿಂದ ನಿಮಗೇನು ಬೆಳೀಬೇಕು ಅದನ್ನು ಇಂದಿನ, ಈಗ ನಾವು 2023 ಇದ್ದೀವಲ್ವಾ, 22 ಹೋದನೆ ಕಳೆದ ವರ್ಷದಲ್ಲೇ ಸರ್ವೆ ಮಾಡ್ತೀವಿ, ಯಾವ್ಯಾವ ಗಿಡ ಬೇಕು ನಿಮಗೆ ಹೇಳಿ ಅಂತ ಒಂದು ಸರ್ವೆ ರಿಪೋರ್ಟ್ ಕೊಡ್ತಾರೆ. DRF ನಮ್ಮ ಬೀಟ್ ಫಾರೆಸ್ಟ್ಗಳು ಏನಿದ್ದಾರೆ ಎಲ್ಲ ಕಡೆ ಸಂಚರಿಸಿ ಒಂದು ಇತ್ತು ಸರ್ವೆ ಮಾಡ್ಕೊಂಬರ್ತಾರೆ. ಆಗ ನಾವು ಅಂಥ ಸಸಿಗಳನ್ನು ಬೆಳೆಸಿ ಕೊಡ್ತೀವಿ, ಪ್ರಾವಿಷನ್ ಇದೆ, ಅದನ್ನ ಉಪಯೋಗ ಪಡ್ಕೋಬೇಕು ಜನಗಳು. ಅದರಿಂದ ಏನಾಗುತ್ತೆ, ಈ ಇದಕ್ಕಿದ್ದಂಗೆ ಜೂನ್ ತಿಂಗಳಿಗೆ ಬಂದು ಸ್ವಾಮಿ ಕೊಡಿ ಅಂತ ಕರೀತಾರೆ. ನಮ್ಮಲ್ಲಿ ಏನಾಗುತ್ತೆ, ಏನು ಅರಣ್ಯ ಇಲಾಖೆಯಲ್ಲಿ ಏನು ಅವರಿಗೆ ಟಾರ್ಗೆಟ್ ಗುರಿನ ನಿಗದಿಪಡಿಸಿರ್ತಾರೆ, ಭೌತಿಕ ಗುರಿ, ಆರ್ಥಿಕ ಗುರಿನ, ಅಷ್ಟಕ್ಕೆ ಮಾತ್ರ ಮಾಡಿರ್ತಾರೆ. ನೀವು ಕಳೆದ ವರ್ಷದಲ್ಲೇ ಹೇಳಿದರೆ ರೈತರಿಗೋಸ್ಕರ ಅವ್ರು ಏನು ಕೇಳಿದಾನೆ, ಸಾಮಾನ್ಯ ರೈತರು ಕೇಳಿದೇನೋ, ಸಾಗುವಾನಿ, ಇದು ದಾಳಿಂಬೆ ಕೇಳ್ತಾರೆ ಇದರದ್ದು, ಆಮೇಲೆ ಶ್ರೀಗಂಧ, ಸಿಲ್ವರ್ ಓಕು, ಸಿಲ್ವರ್ ಓಕ್ ಕೇಳ್ತಾರೆ, ಮಹಾಗನಿ ಕೇಳ್ತಾರೆ ಈಗ ಇತ್ತೀಚಿನಲ್ಲಿ, ಆಮೇಲೆ ಇದು ಹೆಬ್ಬೇವು ಮಿಲಿಯಾ ಡುಬಿಯಾ, ಅದು ಬಹಳ ಪ್ರಚಲಿತವಾಗಿದೆ. ಅದು ಆಮೇಲೆ ಫಾಸ್ಟ್ ಗ್ರೋಯಿಂಗ್ ಇವೆಲ್ಲ. ಅದೇ ನೀವು ಅಕೇಸಿ ಆದಷ್ಟು ಕಡಿಮೆ ಮಾಡ್ತಾ ಇದ್ದೀವಿ, ನೀರ್ಗಿರಿ ಇಲ್ವೇ ಇಲ್ಲ, ಸುಬಬಲ್ಲು ಬೆಳೆಸಿದ್ರೆ ರೋಗ ಆಗುತ್ತೆ ಅಂತೇಳಿ ಅದನ್ನು ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿದ್ದೀವಿ, ಇಲಾಖೆಯಿಂದ ಬೆಳೆಸ್ತಾ ಇಲ್ಲ. ಆದ್ದರಿಂದ ಎಲ್ಲಿ ಯಾವ ಒಂದು ಹವಾಗುಣಕ್ಕೆ ತಕ್ಕನಾಗಿ, ಆ ಒಂದು ಪ್ರದೇಶದ ಭೌತಿಕ ಸ್ಥಿತಿಗೆ ತಕ್ಕನಾಗಿರ್ತಕ್ಕಂಥ ಒಂದು ಅರಣ್ಯ ಸಸಿಗಳನ್ನು ತಗೊಂಡೋಗಿ ತಮ್ಮ ಬೆಳವೆಗಳ ಜೊತೆಗೆ ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ತೆಂಗಿರ್ಬೋದು, ಭತ್ತ ಇರ್ಬೋದು, ಕಬ್ಬಿರ್ಬೋದು, ಆ ಒಂದು ಬದುಗಳಲ್ಲಿ ಏನು ನೀರಾವರಿಗೆ ತಕ್ಕನಾಗಿರ್ತಕ್ಕಂಥ ಬೆಳೆ ಇದ್ದಾವೆ, ನೀರಿಲ್ಲದೇನು ಬರತಕ್ಕಂಥ, ಈಗ ಫಾರ್ ಎಕ್ಸಾಂಪಲ್ ನೇರಳು, ನೀರು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರ್ತದೆ, ಬಿದಿರು ಅಲ್ವಾ, ಈ ಹೊಂಗೆ, ನೀವು ಹೊಂಗೆ ಎಲ್ಲಾದರೂ ಹಾಕಿ ತುಂಬ ಚೆನ್ನಾಗಿ ಬರ್ತದೆ, ಸಾಗುವಾನಿ ಎಲೆಕ್ಟ್ರಿಕ್ ಸಾಯಿಲು, ಮರಳು ಮಿಶ್ರಿತ ಭೂಮಿಯಲ್ಲೂ ಬರ್ತದೆ, ಅದಕ್ಕೇನು ಜಾಸ್ತಿ ತೇವಾಂಶ ಬೇಡ, ತೇಗ ಬೆಳೆಸಲಿಕ್ಕೆ ಜಾಸ್ತಿ ನೀರು ಕೊಡೋದು ಬೇಡ, ನೀರು ಕೊಟ್ಬಿಟ್ರೆ ಹಾಲು ಆಗುತ್ತೆ, ಅದು ಚೆನ್ನಾಗಿ ಬೆಳೆಯಲ್ಲ. ನಾವು ಗರ್ತು ಚೆನ್ನಾಗಿರಬೇಕು, ಅದರದ್ದು ಸುತ್ತಳತೆ ಚೆನ್ನಾಗಿರಬೇಕು ಎದೆ ಮಟ್ಟದಲ್ಲಿ. ಆದ್ದರಿಂದ ಅಂಥ ಬೆಳೆಗಳನ್ನು ತಗೊಂಡೋಗಿ ಇವರು ಬೆಳೆಸಿದರೆ ಖಂಡಿತವಾಗೂ ಒಂದು ಸ್ವಾವಲಂಬಿಯಾಗಿ ಜೀವನ ಸಾಗಿಸ್ಬೋದು, ಸಂತೋಷವಾಗಿರ್ಬೋದು, ನೆಮ್ಮದಿ ಮುಖ್ಯ ಸ್ವಾಮಿ. ಎಲ್ರಿಗೂ ಯಾರು ರೈತ ಆಗಲಿ ಅಧಿಕಾರಿ ಆಗಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದರೂ ನೆಮ್ಮದಿ ಬೇಕು ಅವನಿಗೆ. ನೆಮ್ಮದಿ ಬರಬೇಕು ಅಂದಾಗ ನನ್ನ ಮನಸ್ಸಿಗೆ ಸಂತೋಷವಾಗಿ ನಿದ್ದೆ ಬರಬೇಕು ರಾತ್ರಿ ಹೊತ್ತು ಅಂದರೆ ನಾವು ಇಂಥದ್ದು ಮಾಡಿದೆ, ಇವತ್ತು ಈ ಒಂದು ಗಿಡಗಳನ್ನು ಬೆಳೆಸಿದೆ. ಇನ್ನು ನಮ್ಮ ಮಕ್ಕಳು ನೋಡಿ, ಎಲ್ಲ ಕಡೆಯಿಂದ ಹಳ್ಳಿಯಿಂದ ಎಲ್ಲ ದಿಲ್ಲಿಗೆ ಮುಂಬೈಗೆ ಕಲ್ಕತ್ತಾಕ್ಕೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾಕೆ? ಕೃಷಿ ಕಡಿಮೆ ಆಗಿದೆ, ಯಾರು ಮೈ ಬಗ್ಸಿ ಕೆಲಸ ಮಾಡ್ತಿಲ್ಲ, ಆಮೇಲೆ ತಕ್ಕನಾದ ಬೆಲೆ ಸಿಗ್ತಾ ಇಲ್ಲ ಅಂತ. ಆದರೆ ಎಲ್ಲರೂ ಒಂದಾಗಿ ಕೂತ್ರೆ ಯಾಕಾಗಲ್ಲ, ಸಂಘಟನೆ ಆಗಬೇಕು. ಅದರಿಂದ ಇಷ್ಟು ರೈತರಿಗೆ ನಾವು ಏನು ಸಲಹೆ ಕೊಟ್ಟಿದ್ದೀನಿ. ನನ್ನ ಫೋನ್ ನಂಬರ್ ತಗೊಳ್ಳಿಬೇಕಾದ್ರೆ ನೀವು ದಯವಿಟ್ಟು ಸಂಪರ್ಕಿಸ್ಬೋದು, ಯಾವ್ಯಾವ ಸಸಿ ಎಲ್ಲೆಲ್ಲಿ ಸಿಗ್ತವೆ ಅಂತ. ನೀವು ನನ್ನ ಹೆಸರು ಚಂದ್ರಶೇಖರ್ ಆಚಾರ್ ಅಂತ. ನನ್ನ ಫೋನ್ ನಂಬರ್ 9480354500. ಸರ್, ಇನ್ನೂ ಕೂಡ ಈ ರೈತ ಬಾಂಧವರಿಗೆ ನಾವು ಯಾವ್ಯಾವ ಥರದಲ್ಲಿ ನೆರವಾಗಬಹುದು ಸರ್? ಅಂದ್ರೆ ನೀವು ಹೇಳ ಪ್ರಶ್ನೆ ಅಂದ್ರೆ ನಾವು ಇಲಾಖೆಯಿಂದನಾ ಅಥವಾ ಹೇಗೆ? ಅಲ್ಲ, ಈಗ ರೈತ ಬಾಂಧವರು ಈ ಅರಣ್ಯ ಉಪಯೋಗಿ ಸಸ್ಯಗಳನ್ನು ಬಳಸಿಕೊಂಡು ಯಾವ ತರ ಒಂದು ಲಾಭ ಮಾಡ್ಕೊಳ್ಬಹುದು ಅಂತ. ಈಗ ನೋಡಿ, ನಮ್ಮ ಉಚಿತವಾಗಿ ತಂತ್ರಜ್ಞಾನ ಈಗ ಬಹಳ ಮುಂದುವರೆದಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇವನು ಈಗ ನಾವು ಎಲ್ರಿಗೂ ಶ್ರೀಗಂಧ ಬೆಳೆಸೋದ್ರಿಂದ ಕಳ್ಳ ಕಾಕರ ಹಾವಳಿ ಇದೆ, ಹೆಂಗ್ ಸ್ವಾಮಿ ಶ್ರೀಗಂಧ ಬೆಳೆ, ಅದಕ್ಕೆ ಒಂದು ಚಿಪ್ ಕಾಲರ್ ಅವನೇ ಸಪೋಸ್ ಏನಾದ್ರು ಕಾಲರ್ಗೆ ಅದು ಅಳವಡಿಸ್ಬಿಟ್ರೆ ಚಿಪ್ ಅಂತ ಸಿಗುತ್ತೆ. ಅವನು ಏನೇ ಯಾರೇ ಒಬ್ಬ ಕಳ್ಳತನ ಮಾಡೋಕೆ ಬಂದರೂ ಸಹ ಅದು ಬೀಪ್ ಸೌಂಡ್ ಬರ್ತದೆ ತನ್ನ ಮೊಬೈಲ್ ನಂಬರ್ಗೆ. ಆದ್ದರಿಂದ ಈ ತಂತ್ರಾಂಶ ಬಹಳ ಇಂಪ್ರೂವ್ ಆಗಿದೆ ಹೇಳ್ತೀನಿ. ನಾವು ಏನಂದ್ರೆ ನೀವು ಅದನ್ನು ಬಳಸ್ಕೋಬೇಕು, ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕು. ಸರ್ಕಾರದಿಂದ ಏನೇನು ಸವಲತ್ತುಗಳಿದ್ದಾವೆ ರೈತ ಬಾಂಧವರು ಅದನ್ನು ಬಳಸಬೇಕು, ಸುಸ್ಥಿರವಾಗಿರಬೇಕು, ಸಸ್ಟೈನಬಿಲಿಟಿ ಇರಬೇಕು. ಆದ್ದರಿಂದ ಏನು ನಮ್ಮ ಒಂದು ವರ್ಕರ್ಸ್ ಇದ್ದಾರೆ, ಎಕ್ಸ್ಟೆನ್ಷನ್ ವರ್ಕರ್ಸ್ ಇದ್ದಾರೆ, ಅರಣ್ಯ ಪ್ರೇರಕರು ಇದ್ದಾರೆ, ಬೀಟ್ ಫಾರೆಸ್ಟ್ಗಳಿದ್ದಾರೆ, DRF-ಗಳಿದ್ದಾರೆ, ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ, ಅವರೆಲ್ಲರೂ ಸಹ ಭಾಳ ಒಂದು ತಾಳ್ಮೆಯಿಂದ ರೈತರ ಒಂದು ಅಹವಾಲನ್ನು ಕೇಳಿಕೊಂಡು ರೈತರಿಗೋಸ್ಕರನೇ ಏನು ಬೇಕಪ್ಪ ಈಗ ಒಂದು ಮೊದಲೇ ಹೇಳಿದರೆ ಖಂಡಿತವಾಗಿಯೂ ಆ ಒಂದು ಸಸಿಗಳನ್ನು ಬೆಳೆಸಿ ಕೊಡ್ತೀವಿ, ನೆರವಾಗ್ತೀವಿ. ಅದಕ್ಕೆ ಬೇಕಿರತಕ್ಕಂಥ ತಂತ್ರಾಂಶ ಇನ್ಪುಟ್ಸ್ ಅಂತ ಕರಿತೀವಿ. ಅಂದರೆ ಏನು ನಮ್ಮ ಟೆಕ್ನಿಕಲ್ ನಾಲೆಡ್ಜ್ ಇದೆ, ನೋಹವ್ ಇದೆ, ಅದನ್ನು ಸಹ ಅವರಿಗೆ ದಾರಿ ಏರಿಕೆ ಸಿದ್ಧರಿದ್ದೀವಿ. ಅದನ್ನು ಬಳಸ್ಕೋಬೇಕು ರೈತರು, ಬಳಸ್ಕೋಬೇಕು. ಅವಾಗೇನಾಗ್ತದೆ, ಆಮೇಲೆ ಬೆಂಬಲ ಬೆಲೆನೂ ಇದೆ, ಒಂದೊಂದು ಸಸಿಗೆ ಸಬ್ಸಿಡಿ ಇದೆ. ಇಷ್ಟು ನಾವು ಬೆಳೆಸಿದರೆ ನಮಗೆ ಒಂದು ವರ್ಷ 3 ವರ್ಷ ಆದಮೇಲೆ ಒಂದು ಸಸಿಗೆ 150 ರೂಪಾಯಿ ತನಕನೂ ನಾವು ಇದು ಕೊಡ್ತೀವಿ, ಸಬ್ಸಿಡಿ ಪ್ರೋತ್ಸಾಹ ಧನವನ್ನು ಸಹ ಕೊಡ್ತೀವಿ. ಅದು ಸ್ವಲ್ಪ ವರ್ಷ ಒಂದು ಇದಕ್ಕೆ ತಕ್ಕನಾಗಿ ಬಜೆಟಿಗೆ ತಕ್ಕನಾಗಿ ವ್ಯತ್ಯಾಸ ಇದೆಯೇನಹ, ಆದರೂ ಸಹ ಅವನಿಗೆ ಒಂದು ಪ್ರೋತ್ಸಾಹ ಧನ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಇದನ್ನು ಬಳಸ್ಕೋಬೇಕು, ನಾವು ರೈತರುಗಳೆಲ್ಲ ಬಳಸ್ಕೋಬೇಕು. ತುಂಬ ಸಂತೋಷ ಚಂದ್ರಶೇಖರ್ ಆಚಾರ್ ಅವರೇ. ಈಗ ರೈತ ಬಾಂಧವರಿಗೆ ಅರಣ್ಯದ ಸಸ್ಯಗಳನ್ನು ಅಥವಾ ಅರಣ್ಯ ಇಲಾಖೆ ವತಿಯಿಂದನೂ ಕೂಡ ಅವರಿಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ಸಿಗ್ತಾ ಇದೆ, ಅವರು ಸುಲಭವಾಗಿ ಇದನ್ನು ಪಡ್ಕೊಳ್ಬಹುದಾಗಿದೆ. ಹೌದು, ಖಂಡಿತವಾಗಿ. ಯಾಕಂದರೆ ಈಗ ಎಲ್ಲೂ ಎಲ್ಲೂ ಹೋಗ್ಬೇಕಾಗಿಲ್ಲ ಅವನು. ಈಗೇನೋ ಹೋಬಳಿಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಅರಣ್ಯ ವಲಯಗಳಿದ್ದಾವೆ, ಆಮೇಲೆ ಏನು ಉಪವಲಯಾರಣ್ಯಾಧಿಕಾರಿ ಇದ್ದಾರೆ ಅವರೆಲ್ಲ ಕೈಗೆ ಸಿಗ್ತಿರ್ತಾರೆ, ಬೀಟ್ ಫಾರೆಸ್ಟ್ಗಳು, ಫಾರೆಸ್ಟ್ ವಾಚರ್ಸು. ಸೊ ಅದರಿಂದ ಸಹಕಾರ ಪಡ್ಕೋಬೇಕು ನೀವು. ಎಲ್ಲ ತರಬೇತಿ ಹೊಂದಿದ್ದಾರೆ ನಮ್ಮ ಸಿಬ್ಬಂದಿಗಳಿದ್ದಾರಲ್ಲ ಅರಣ್ಯ ಇಲಾಖೆಯಿಂದ, ತರಬೇತಿ ಹೊಂದಿದ್ದಾರೆ, ಕೃಷಿ ಸಹಾಯಕರು ಇರ್ತಾರೆ. ಅವರ ದಯವಿಟ್ಟು ಅವ್ರಿಗೆ ಏನೇನು ಬೀಜ ಬೇಕು, ಅತ್ಯುತ್ತಮ ತಳಿ, ಒಂದು ಏನು ಆರ್ಚರ್ಡ್ ಟ್ರೀಸಿಂದನೇ ಸಹ ಬೀಜ ಸಂಗ್ರಹಣೆ ಮಾಡಿ ಸಸ್ಯಗಳನ್ನು ಬೆಳೆಸಿಕೊಡ್ತಾರೆ, ಗ್ರಾಫ್ಟೆಡ್ ಸಿಗುತ್ತೆ ಇದು ಆರ್ಟಿಕಲ್ಚರ್ ಇಲಾಖೆಯಿಂದ. ಆದ್ದರಿಂದ ಇಷ್ಟನ್ನು ತಾವು ಉಪಯೋಗ ಮಾಡ್ಕೋಬೇಕು, ಇದರಿಂದ ತಮ್ಮ ಆದಾಯ ದ್ವಿಗುಣವಾಗ್ತದೆ. ಅವ್ರ ಜೀವನ ಮಟ್ಟ ಸುಧಾರಿಸುತ್ತೆ. ಯಾರು ಪೇಟೆಗೆ ಕೆಲಸ ಹುಡುಕೊಂಡು ಹೋಗೋ ಒಂದು ಅವಶ್ಯಕತೆ ಇರೋದಿಲ್ಲ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆಯಿತು ಚಂದ್ರಶೇಖರ್ ಆಚಾರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರಿಗೆ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಅರಣ್ಯ ಸಸ್ಯಗಳನ್ನು ಯಾವ ಥರ ಉಪಯೋಗ ಮಾಡಿಕೊಳ್ಬಹುದು, ಅರಣ್ಯ ಇಲಾಖೆ ಯಾವ ಥರ ಒಂದು ಸಹಾಯಕ್ಕೆ ಬರ್ತದೆ, ಈ ಕುರಿತು ನಮಗೆ ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಶ್ರೋತೃಗೆ ಕೆಲವು ಜನ ಸಂಪರ್ಕ ಮಾಡಬೇಕು ಅಂತ ಇರ್ತಾರೆ, ದಯವಿಟ್ಟು ತಮ್ಮ ಮೊಬೈಲ್ ನಂಬರನ್ನು ಕೊಡ್ರಿ. ಆಯ್ತು, ಸಂತೋಷ ಕೊಡೋಣ ಹೇಳಿ. 9484054500 9480354500 ಇದಕ್ಕೆ ತಾವು ಸಂಪರ್ಕ ಮಾಡ್ಬೋದು. ಯಾವುದೇ ಸಮಯದಲ್ಲೂ ಸಹ ನಾವು ನಿಮಗೆ ನಿಮ್ಮ ಒಂದು ಇದಕ್ಕೆ ನಾವು ಸ್ಪಂದಿಸ್ತೀವಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಇದುವರೆಗೆ ಕೃಷಿಗೆ ಪೂರಕವಾದ ಅರಣ್ಯ ಈ ಕುರಿತು ನಿವೃತ್ತ ಅರಣ್ಯಾಧಿಕಾರಿಗಳಾದ ಚಂದ್ರಶೇಖರ್ ಆಚಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಇನ್ನು ಮುಂದೆ ಎಚ್ವಿ ಶ್ರೀನಿವಾಸ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಮೊರೆ ಕೇಳೋ ಸದ್ಗುರು ಶ್ರೀರಾಮನೇ, ಕ್ಷಣ ಕಾಲ ಮರೆ ತಾರೆ ಮನ್ನೆ ಸಯ್ಯ. ಮೊರೆ ಕೇಳೋ ಸದ್ಗುರು ಕೇಳೋ ಸರ್